ಒಂದು ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ನಾವು? ಇದು ಭಾಳ ಅತಿ ಅವಶ್ಯ. ಯಾಕಂದರೆ ನಮ್ಮ ರೈತರು ಪ್ರಪ್ರಥಮವಾಗಿ ಕಂಡು ಕೂಡಲೇ ಬಿಟ್ಬಿಡ್ತಾರೆ, ಏನೋ ಒಂದೋ ಎರಡೋ ಇದೆ ಅಂದ್ಕೊಂಡು ಅದನ್ನು ಉದಾಸೀನ ಮಾಡ್ತಾರೆ. ಅದನ್ನು ಮಾಡಬಾರ್ದು. ಯಾಕಂದರೆ ಅದು ನಮ್ಗೆ ಗೊತ್ತಿದೆ, ಈಗ ಎಲ್ಲ ಕರ್ನಾಟಕ ತುಂಬ ಅಥವಾ ಭಾರತದ ತುಂಬ ಹಾವಳಿ ವ್ಯಾಪಿಸ್ತಾ ಇದೆ, ಅಧಿಕವಾಗ್ತಾ ಇದೆ, ಕೆಲವು ಕಡೆ ಭಾಳ ರೈತರು ಕಂಗಾಲಾಗ್ತಾ ಇದ್ದಾರೆ. ಹೌದು, ಹಾಗಾಗಿ ಈ ಪೀಡೆಗಳು ನಿಮ್ಮನ್ನು ತಲುಪುವ ಮೊದಲೇ ನಾವು ಅವ್ರನ್ನ ತಲುಪಿಬಿಡ್ಬೇಕು. ನಾವೇ ಅವ್ನು ಹುಡ್ಕೊಂಡು ಹೋಗ್ಬೇಕು, ನಾವೇ ಹುಡ್ಕೊಂಡು ಹೋಗ್ಬೇಕು, ಅವ್ರು ಹುಡ್ಕೊಂಡು ಅವ್ರು ಹುಡ್ಕೊಂಡು ಬರೋಕ್ಕಿಂತ ಮೊದಲೇ ಹುಡ್ಕೊಂಡು ಹೋಗ್ಬೇಕು. ಅಂದ್ರೆ ಯಾಕಂದ್ರೆ ಕಷ್ಟ ಈಸಿ ನಮಗೆ, ಭಾಳ ಸುಲಭ. ಹೆಚ್ಚಿ ಕೊಲ್ಲಬೇಕು. ಆದ್ರಿಂದ ಈ ತತ್ವ ನಾವು ಎಲ್ಲರೂ ಪಾಲಿಸ್ಬೇಕು. ಈ ಮೃದ್ವಂಗಿಗಳು ಅಥವಾ ಈ ಸ್ನೇಲ್ಗಳು ಬಹಳ ಗಟ್ಟಿಯಾದ ಚಿಪ್ಪನ್ನು ಹೊಂದಿರ್ತವೆ. ಇದು ಒಂದ್ ರೀತಿ ಅಡಚಣೆ ಅಂತ ಹೇಳ್ತಾರೆ. ಕಷ್ಟ ಕಷ್ಟ ಸಾಧ್ಯ. ಯಾಕಂದ್ರೆ ದೊಡ್ಡ ಚಿಪ್ಪ ತಿನ್ನೋದ್ರಿಂದ ನೀವು ಅದನ್ನ ಒಂದು ಸಾಮಾನ್ಯವಾಗಿ ಒಂದು ಬಡಗೆಂದು ಹೊಡೆದ್ರೆ ನಾವು ಸಾಯಲ್ಲ. ಔಷಧಿ ಹೊಡೆಯುತ್ತೆ ಚಿಪ್ಪು. ಔಷಧಿ ಹೊಡೆಯೋದು ನೆಕ್ಸ್ಟ್ ಕೊನೆ. ಔಷಧಿಗೆ ಅಂತೂ ಬಗ್ಗದೇ ಇಲ್ಲ, ಬಗ್ಗದೇ ಇಲ್ಲ ಹೀಗೆ. ಆದ್ರಿಂದ ಹಾಗಾಗಿ ಇವು ಕಂಟು ಕೀಟನಾಶಕಗಳಿಂದ ಸಂಪೂರ್ಣ ನಿರೋಧಕ ಶಕ್ತಿಯನ್ನು ಹೊಂದಿದ್ವಿ. ಈ ಕವಚ ಇರೋದ್ರಿಂದ ನಾವು ಯಾವುದೇ ಎಷ್ಟೇ ಕೀಟನಾಶಕ ಹಾಕ್ತೀರಿ ಅಥವಾ ಎಷ್ಟೇ ಪೀಡನಾಶಕಗಳನ್ನು ಹಾಕಿದ್ರು ಸಹ ಇವುಗಳನ್ನು ಹತೋಟಿ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ. ಅಲ್ಲ ಮೊಟ್ಟೆ ಮತ್ತೆ ಮರಿಗಳಿಗೆ ಅವು ಸ್ವಲ್ಪ ಮೃದು ಮರಿಗಳು ಮರಿಗಳಿದ್ದಾಗ ಸಹ ಕವಚ ಇದ್ದೇ ಇರುತ್ತೆ. ಕವಚ ಇದ್ದೇ ಇರ್ತದೆ. ಮೊಟ್ಟೆಗಳಿದ್ದಾಗ ಗುರುತಿಸಬಹುದು. ಮೊಟ್ಟೆಗಳಿದ್ದಾಗ ಅದಾಗ ನಾವು ಓವಿನ್ ಸೈಡ್ ಎಲ್ಲ ಮಧ್ಯ ಮಾತ್ರ ಅಂದ್ರೆ ಮೊಟ್ಟೆಗಳನ್ನು ಮೊಟ್ಟೆನಾಶಗಳನ್ನು ಮಾತ್ರ ಬೆಳೆಸಬೇಕಾಗತ್ತೆ. ಅದಿನ್ನು ಪ್ರಯೋಗ ಆಗಿಲ್ಲ, ನಡೀತಾ ಇದೆ. ನಡೀತಾ ಇದೆ ಮುಖ್ಯವಾಗಿ ಹೌದ್ ಕುಳಿತುಕೊಳ್ಳೋದ್ರಿಂದ ಬಹಳ ಕಷ್ಟ ಸ್ವಲ್ಪ. ಅಲ್ಲಲ್ಲ, ಹೌದ್ಕೊಂಡು ಇರೋದ್ರಿಂದ ನಾವು ಯಾವ್ದೇ ರೀತಿಯಿಂದ ಇದನ್ನ ಕೀಟನಾಶಕ ಉಪಯೋಗಿಸಿ ಸಿಂಪಡಣೆ ಮಾಡಿ ಇವುಗಳನ್ನ ಕೊಲ್ಲೋದು ಕಷ್ಟ. ಮತ್ತೆ ದುಬಾರಿ ಯಾವಾಗಲೂ ಒಳಗಡೆನೆ ಇರ್ತವೆ, ಕವಚ್ಕೊಂಡಿರ್ತವೆ. ಮತ್ತೆ ರಾತ್ರಿ ಇರ್ತವೆ, ಇವು ಚಲನ ವಲ್ಲ ರಾತ್ರಿಗೆ ಸೀಮಿತವಾಗಿರ್ತವೆ, ಕಣ್ಣಿಗೆ ಗೋಚರಿಸಲ್ಲ. ಆದ್ರೆ ಈ ಅವತ್ಕೊಂಡು ಇರೋದ್ರಿಂದ ನಾವು ಅದನ್ನ ಒಂದು ಇವಳು ಹತೋಟಿ ಮಾಡ್ಲಿಕ್ಕೆ ಒಂದು ಅಡ್ವಾಂಟೇಜ್ ತಗೋಬಹುದು. ಅಂದಾಜು ಇರ್ತದೆ. ಇವು ಹೆಚ್ಚಾಗಿ ಏನ್ ಮಾಡ್ತಾವ ಅಂತಂದ್ರೆ ಹಗಲಿನ ಸಮಯದಲ್ಲಿ ಎಲೆಗಳ ಕೆಳಗೆ ಒಣಗಿದ ಎಲೆಗಳು ಬಿದ್ದಿರ್ತಾವಲ್ಲ, ವಿಶೇಷವಾಗಿ ಮರದ ಬುಡದ ಅನ್ನೋಕ್ಕಿಂತ ಎಲೆಗಳಲ್ಲಿ ಇರ್ತದೆ ಗುಂಪು, ಎಲೆಗಳ ಗುಂಪು ಎಲ್ಲಿ ಇರ್ತದೆ ಅದ್ರ ಕೆಳಗೆ ಸ್ವಲ್ಪ ತಂಪಾದ ನೆರಳು, ಸ್ವಲ್ಪ ತಂಪಾದ ನೆರಳಿದ್ದಲ್ಲಿ ಎಲೆಗಳೇ ಬೇಕದಕ್ಕೆ, ಎಲೆಗಳ ಕೆಳಗನೆ ಆಶ್ರಯಿಸ್ತದೆ ಅದು. ಹಾಗಾಗಿ ನಾವು ಆ ಎಲೆಗಳು ಎಲ್ಲೆಲ್ಲಿದ್ದಾವೆ ಅಥವಾ ಎಲೆಗಳನ್ನು ಗುಂಪುಗಳನ್ನು ಹಾಕಿ ನಾವೇ ಹಾಕಿ ಆ ಎಲೆಗಳ ಕೆಳಗಡೆ ಶೇಖರ್ತಾವ ಅಂತ ನಮ್ಗೆ ಗೊತ್ತಿರ್ತದೆ. ಅದನ್ನು ಬೆಳಗಿನ ಜಾವ ಹೋದಾಗ ಅವನ್ನ ಹೆಕ್ಕಿ ಕೈಯಿಂದ ಹೆಕ್ಕಿ ತೆಗೆದು ನಾಶಪಡಿಸ್ಬೋದು. ಈ ಅದರಲ್ಲಿ ನಾವು ಕೆಲವು ಸಂಶೋಧನೆ ಪ್ರಕಾರ ಇತ್ತೀಚೆಗೆ ಕಂಡುಬಂದ ಪ್ರಕಾರ ಈ ಸಾಮಾನ್ಯ ಎಲೆಗಳಿಗಿಂತ ಕ್ಯಾಬೇಜ್ ಎಲೆಕೋಸು ಎಲೆಕೋಸು ಅಥವಾ ನಾವು ಕಾಲಿಫ್ಲವರ್ ಹೂಕೋಸು ಇದರ ಎಲೆ ಜೊತೆಗೆ ಪಪ್ಪಾಯ ಪರಂಗಿ ಹಣ್ಣಿನ ಎಲೆ ಅಥವಾ ಪರಂಗಿ ಹಣ್ಣಿನ ಯಾವುದೇ ಪದಾರ್ಥ ಆದ್ರೆ ಪರವಾಗಿಲ್ಲ, ಹಣ್ಣು ಆದ್ರೆ ಬಹಳ ಬಹಳ ಉತ್ತಮ. ಅವುಗಳನ್ನು ಬಹಳ ಇಷ್ಟಪಡ್ತವೆ. ಅವುಗಳನ್ನು ಹಾಕಿ ಅವನ್ನ ಕಲೆಕ್ಟ್ ಮಾಡಬಹುದು. ಅವೆಲ್ಲ ಬಂದು ಆ ಪ್ರದೇಶಕ್ಕೆ ಬಂದು ಸೇರಂಗ್ ಮಾಡ್ಕೋಬಹುದು. ಅಂದ್ರೆ ಈ ಎಲೆಗಳ ಕೆಳಗಡೆ ಅವು ಇರ್ತವೆ ಅಂದ್ರೆ ಸುತ್ತ ಹಾಕಿದ್ರೆ ಆ ಕಡೆ ಬಂದ್ಬಿಡ್ತವೆ. ಹೌದೌದು, ಆ ಕಡೆ ಬಂದ್ಬಿಡ್ತವೆ. ಅಂದ್ರೆ ಆ ವಾಸನೆಗೆ ಏನಾದ್ರು ವಾಸನೆಗೆ ಅಥವಾ ಹಣ್ಣಿಗೆ ಇಷ್ಟಪಡ್ತದೆ, ಆ ವಾಸನೆಗೆ ಇಷ್ಟಪಡ್ತದೆ. ಹಾಗಾಗಿ ಅದನ್ನ ಈ ಕ್ಯಾಬೇಜ್ ಎಲೆಗಳೇ ಅಥವಾ ಏನು ಹೂಕೋಸಿನ ಎಲೆಗಳನ್ನ ನಾವು ಒಂದ್ ಕಡೆ ಹಾಕೋದ್ರಿಂದ ಆ ಎಲೆಗಳಿಗೆ ಈ ಎಲೆಗಳಿಗೆ ಬಂದು ಎಲೆಗಳ ಒಳಗೆ ಬಂದು ವಾಸನೆ ಬೈಟ್ ಆಗಿ ಬಳಸ್ತಾರೆ. ಅದೊಂಥರ ಬೈಟ್ ಟೈಪ್ನೆ ಆಮಿಷವಾಗಿ ಅದರಿಂದ ಆಮಿಷ ಪದಾರ್ಥವಾಗಿ ಬಳಸ್ಬೋದು. ಸೊ ಬೆಳಗಿನ ದಿವಸ ನಾವೆಲ್ಲಾದ್ರೂ ಒಂದು ನಾಲ್ಕೈದು ಕಡೆ ವರ್ಷ ಒಂದು ಎಕರೆಗೆ ನಾಲ್ಕೈದು ಕಡೆ ಹಾಕ್ಬಿಟ್ರೆ ಅದೇ ಪ್ರದೇಶದಲ್ಲಿ ಹೋಗಿ ನಮಗೆ ಅವನ್ನ ಸಂಗ್ರಹಿಸಿ ನಾಶ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಇಲ್ಲಿ ಹೋದ್ರೆ ಪ್ರತಿ ಎಲ್ಲ ಕಡೆ ಹುಡುಕ್ಬೇಕಾಗತ್ತೆ, ಅದು ತಪ್ಪತ್ತೆ. ಎಲೆಕೋಸು ಹೂಕೋಸು ಮತ್ತೆ ಪರಂಗಿ ಎಲೆಗಳಾಗ್ಬೋದು, ಹಣ್ಣಾಗಬಹುದು, ಪರಂಗಿ ಯಾವುದೇ ಪದಾರ್ಥ ಆಗ್ಬಹುದು. ಇವನ್ ಕಾಂಡವನ್ನು ಸಹಿತ ಕಟ್ ಮಾಡಿ ಹಾಕಿದ್ರೆ ಅದು ಬರ್ತದೆ ಆಕರ್ಷಿತವಾಗಿ. ಇದ್ರ ಬಗ್ಗೆ ತಾವು ಸಂಶೋಧನೆಯಲ್ಲಿ ಪತ್ತೆ ಹಚ್ಚಿದ್ದೀರ? ಹೌದೌದು. ಆಮೇಲೆ ಒಂದ್ ಕಡೆ ಸೇರಿಸ್ಕೊಂಡ್ಮೇಲೆ ನಾವು ಕೈಯಿಂದ ಬೇಕಾದ್ರೂ ಸಾಯಿಸಬಹುದು ಅಥವಾ ಕೀಟನಾಶಕದಲ್ಲಿ ಹಾಕ್ಬೋದ? ಕೈಯಿಂದ ಸಾಯಿಸೋದು ಅವ್ನು ಕಷ್ಟ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಸೀಮೆ ಎಣ್ಣೆಯಲ್ಲಿ ಹಾಕ್ಬೋದು ಅಥವಾ ಕೀಟನಾಶಕ ಮ್ಯೂಥಮಿಲ್ ಕೀಟನಾಶಕ ಒಂದು ಇದೆ ಅದ್ರಲ್ಲಿ ಹಾಕ್ಬಿಟ್ರೆ ಅದು ಸಾಯ್ತದೆ. ಅಥವಾ ನಾವು ಸೀಮೆ ಎಣ್ಣೆ ಸಹ ಇದಕ್ಕೆ ಉಪಯೋಗಿಸ್ಬೋದು. ಜೊತೆಗೆ ಇನ್ನು ಯಾವ್ದಾದ್ರು ನೈಸರ್ಗಿಕ ಶತ್ರುಗಳಿದಾವೆ? ಹಾ, ಅದು ಬಹಳ ಅತಿ ಅವಶ್ಯ. ರೈತರು ತಿಳ್ಕೊಬೇಕಾಗಿರುತ್ತೆ. ಯಾಕಂದ್ರೆ ಇದರಲ್ಲಿ ಹೆರ್ಮಿಟ್ ಏಡಿ ಅಂತ ಒಂದಿದೆ, ಏಡಿ ಅದು ಒಂದು ಸಹ ಇದಕ್ಕೆ ಒಂದು ನೈಸರ್ಗಿಕ ವೈರಿ. ಸಹಸ್ರಪದಿ ಸೆಂಟಿಪಡೆ ಅಂತ ನಾವೇನಂತೇವೆ ಅದು ಸಹ ನೈಸರ್ಗಿಕ ವೈರಿ. ಹಂಗೆ ಪರಭಕ್ಷಕ ಬಸವನ ಹುಳುಗಳಿದಾವೆ ಕೆಲವೊಂದಿಷ್ಟು. ಇದನ್ನ ಬಸವನ ಹುಳುಗಳು ತಿನ್ನುವಂತ ಪರಭಕ್ಷಕಗಳಿದಾವೆ. ಅದು ನಮ್ಮ ರಾಜ್ಯದಲ್ಲಿ ನಮ್ಮ ಭಾರತದಲ್ಲಿ ಅವು ಇನ್ನೂ ಬಂದಿಲ್ಲ. ಅದನ್ನ ಬೇರೆ ಅದರ ಬೇರೆ ದೇಶಗಳಲ್ಲಿ ಅವನು ಉಪಯೋಗಿಸ್ತಾ ಇದ್ದಾರೆ. ಪರಭಕ್ಷಕ ಬಸವನ ಹುಳುಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಜೊತೆಗೆ ಬಾತುಕೋಳಿಗಳು, ನಾವು ಬಾತುಕೋಳಿಗಳನ್ನು ಸಾಕಬೇಕಾದ್ರೆ ಇವತ್ತನ್ನು ಉಪಯೋಗಿಸಿ ಇದನ್ನ ಆಹಾರವಾಗಿ ಸಹಿತ ಉಪಯೋಗಿಸ್ಬೋದು. ಜೊತೆಗೆ 30-50 ಬಾತುಕೋಳಿಗಳನ್ನ ಎಕರೆಗೆ ಬಿಟ್ಟುಬಿಟ್ರೆ ಅವೇ ಸಹ ನೈಸರ್ಗಿಕವಾಗಿ ಬಸವನ ಹುಳುಗಳನ್ನ ನಾಶಪಡಿಸ್ತವೆ. ಇದು ಒಂದು ಆಶಾದಾಯಕ ಅಂಶ, ಇದೊಂದು ಆಶಾದಾಯಕ ಅಂಶ. ಬಾತುಕೋಳಿಗಳಿಗೆ ಒಂದು ರೀತಿ ಆಹಾರನೂ ಆದಂಗೆ ಆಗುತ್ತೆ, ಆಹಾರನೂ ಆಗುತ್ತೆ. ಅದರಿಂದ ಬಾತುಕೋಳಿಗಳು ನಮಗೆ ಎರಡೂ ರೀತಿಯಿಂದ ಪ್ರಯೋಜನ ಆಗ್ತದೆ. ಈಗ ನಮ್ಮ ರೈತ ಬಾಂಧವರು ಮೀನು ಇಂಥವೆಲ್ಲ ಸಾಕಣೆ ಮಾಡ್ತಾ ಇರ್ತಾರೆ, ಕೋಳಿಗಳು ಇಂಥವೆಲ್ಲ, ಅದಕ್ಕೆ ಆಹಾರವಾಗಿ ಬಳಸ್ಕೋಬಹುದು ಕೋಳಿಗೆ? ಅಥವಾ ಇನ್ನೂ ಸಂಶೋಧನೆ ಆಗಿಲ್ಲ, ಕೋಳಿಗೆ ಆಗಲಿ ಅಥವಾ ಮೀನಿಗೆ ಆಗಲಿ ಇನ್ನೂ ಸಂಶೋಧನೆ ಆಗಿಲ್ಲ. ಪಶು ಆಹಾರವಾಗಿ ಬಟ್ ಆಫ್ರಿಕನ್ ದೇಶದಲ್ಲಿ ಅದನ್ನ ಮನುಷ್ಯರೇ ಸಹ ಆಹಾರವಾಗಿ ತಿಂತ ಇದ್ದಾರೆ. ಓ, ಯಾವುದೇ ವಿಷ ಪದಾರ್ಥ ಇಲ್ಲ. ನಮ್ಮಲ್ಲೂ ಕೂಡ ಆ ರೀತಿ ರೂಢಿ ಬಂದ್ರೆ, ಒಂದು ರೂಢಿ ಬಂದ್ರೆ ಅದೇನಾದ್ರು ಪ್ರಯೋಜನ ಆಗ್ಬಹುದು, ಸಾಕಷ್ಟು ನಿಯಂತ್ರಣ ಆಗ್ಬಿಡುತ್ತೆ ಆಹಾರವಾಗಿ ಬಳಕೆಗೆ ಬಂದ್ರೆ. ನಮ್ಮಲ್ಲಿ ಇನ್ನೂ ಯಾರು ಮುಂದಾಗಿಲ್ಲ ಅಂತ. ಮುಂದಾಗಿಲ್ಲ. ಇನ್ನ ಈ ರಾಸಾಯನಿಕಗಳನ್ನ ಬಳಸಿ ಏನಾದ್ರೂ ನಿಯಂತ್ರಣ ಮಾಡಬಹುದೇ? ಹೌದು, ರಾಸಾಯನಿಕದಲ್ಲಿ ಮೀಥೋಮಿಲ್ ಅಂತ ಒಂದು ವಿಷ ಪದಾರ್ಥ ಇದೆ. ಈ ಮೀಥೋಮಿಲ್ ಅನ್ನು ಸಿಂಪಡಿಸಿ, ಆಕ್ಚುಲಿ ನಾವು ಕೀಟನಾಶಕ, ಇದೇ ಕೀಟನಾಶಕವನ್ನು ನಾವು ಸ್ನೇಹ ತೋಟಿಗೂ ಸಹ ಉಪಯೋಗಿಸ್ಬೋದು. ಅಂದ್ರೆ ತತ್ತಿನಾಶಕ ಇದು? ಇಲ್ಲ, ನಾವು ನೇರವಾಗಿ ಇದಕ್ಕೆ ಹೊಡಿಬಹುದು. ಯಾವುದಕ್ಕೆ? ಈ ಒಂದು ಬಸವನ ಹುಳುಗೆ, ಪ್ರೌಢ ಹುಳುಗಳಿಗೆ ಹೊಡಿಬಹುದು. ಇದನ್ನ ನಾವು ನೇರವಾಗಿ ಹೊಡೆಯೋದಕ್ಕಿಂತ ಇದನ್ನು ಒಂದು ಮಿಶ್ರಣ ತಿಂಡಿ, ಮಿಶ್ರಣ ತಿಂಡಿಯಾಗಿ ಬಳಸಬೇಕು. ಭತ್ತದ ತೋಡನ್ನು ಉಪಯೋಗಿಸ್ಬೇಕು. ಸುಮಾರು ಒಂದು 10 ಕೆಜಿ ಭತ್ತದ ತೋಡಿಗೆ 100 ಮಿಲಿಲೀಟರ್ ಮೀಥೋಮಿಲ್ ಅನ್ನು ಬೆಳೆಸಿ 2-3 ಕೆಜಿ ಅಷ್ಟು ಬೆಲ್ಲವನ್ನು ಬೆಳೆಸಬೇಕು. 100 ಮಿಲಿಲೀಟರ್ 100 ಮಿಲಿಲೀಟರ್ ಮೀಥೋಮಿಲ್ ಅನ್ನು ಬೆಳೆಸಿ 2-3 ಕೆಜಿ ಅಷ್ಟು ಬೆಲ್ಲ ಬೆರೆಸಬೇಕು. ಬೆಲ್ಲ ಬೆರೆಸೋದ್ರಿಂದ ಅದನ್ನು ಅಟ್ರಾಕ್ಟ್ ಮಾಡಬಹುದು, ಆಕರ್ಷಿಸಬಹುದು. ಇದು ಒಂದು ಆಮಿಷ ಪದಾರ್ಥ. ಈ ಆಮಿಷ ಪದಾರ್ಥವನ್ನು ಒಂದ್ ದಿವಸ ನಾವು ಫರ್ಮೆಂಟ್ ಮಾಡಬೇಕು, ಹುದುಗ ಬರಲಿಕ್ಕೆ ಒಂದ್ ದಿವಸ ಇಡಬೇಕು. ತಯಾರು ಮಾಡಿ ಒಂದ್ ದಿವಸ ಇಟ್ಟು ಮಾರನೇ ದಿವಸ ಸಾಯಂಕಾಲ ಹಾಕ್ಬೇಕು ಇದನ್ನ. ಯಾಕಂದ್ರೆ ಬುರುಗ್ ಬರೋದಕ್ಕೆ ವಾಸನೆ ಚೆನ್ನಾಗಿ ಬರ್ತದೆ. ಹಂಗಿದ್ದಾಗ ಅಟ್ರಾಕ್ಷನ್ ಹೆಚ್ಚಿಗೆ ಆಗ್ತದೆ, ಆಕರ್ಷಣೆ ಹೆಚ್ಚಿಗೆ ಆಗ್ತದೆ. ಈಗ ನಾವು ಈ ಕೆಂಪತಲೆ ಕಂಬಳಿ ಹುಳುಗೂ ಅದೇ ರೀತಿ. ಹೌದು, ನಾವು ಅದನ್ನ ಸ್ವಲ್ಪ ಈ ತೌಡೆಲ್ಲ ಬೆರೆಸಿ ಬುರುಗ್ ಬರಂಗ್ ಮಾಡಿ ಒಂದ್ ದಿವಸ ಹಾಕ್ತೇವೆ. ಅದೇ ರೀತಿ ಇಲ್ಲಿ ಮಾಡ್ಬೇಕು, ಬಟ್ ಸಾಯಂಕಾಲ ಹಾಕ್ಬೇಕು ನಾವು. ಯಾಕಂದ್ರೆ ನಿಶಾಚರಿ ರಾತ್ರಿ ಆಕ್ಟಿವಿಟೀಸ್ ಹೆಚ್ಚಿಗೆ ಇರುತ್ತೆ, ಹಾಗಾಗಿ ರಾತ್ರಿ ಹಾಕ್ಬೇಕು. ಹುಂಡೆ ಮಾಡಾಕ್ಬೇಕು ಅಥವಾ ಪುಡಿನೇ ಹಾಕ್ಬೇಕಾಗತ್ತೆ. ಎಕರೆಗೆ ಸುಮಾರು 10 ಕೆಜಿ ಬೇಕಾಗ್ತದೆ. ಅಲ್ಲಲ್ಲಲ್ಲಿ ಒಂದ್ 4 ಮರದ ಬುಡದಲ್ಲಿ ಅಲ್ಲಲ್ಲಲ್ಲಿ ಹಾಕಿದ್ರೆ ಸಾಕು. ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ, ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ ಅಂದಾಜಿರುತ್ತೆ. ಹೌದು, ಪುಡಿನೇ ಹಾಕಬಹುದು. ಇದು ಒಂದು ಕ್ರಮ. ಇನ್ನು ನೇರವಾಗಿ ಅಂತ ಅಂದ್ರೆ ಮೆಟಾಲ್ಡಿಹೈಡ್ ಅಂತ ಸಿಗುತ್ತೆ. ಮೆಟಾಲ್ಡಿಹೈಡ್ ಅದು 2.5% ಪ್ರಮಾಣದಲ್ಲಿ ಮೆಟಾಲ್ಡಿಹೈಡ್ ಸಿಗ್ತದೆ. ಇದು ಬಹಳ ವಿಷಕಾರಿ. ಇದನ್ನ ಈ ಸ್ನೇಹ ಅನ್ನು ಕೊಲ್ಲೋ ಸಲುವಾಗಿ ಮಾಡಿದಂತ ವಿಷ ಪದಾರ್ಥ. ಆದರೆ ಬೇರೆ ಪ್ರಾಣಿಗಳಿಗೂ ತೊಂದರೆ ಆಗ್ಬೋದು ಇದರಿಂದ. ಭಾಳ ಭಾಳ ವಿಷಕಾರಿ, ಹಾಗಾಗಿ ಬೇರೆ ಯಾವುದೇ ಪ್ರಾಣಿಗಳಿಗೂ ಸಹ ಸಂಭವ. ಈಗ ತೋಟಗಳಲ್ಲಿ ಏನಾದರೂ ಕೋಳಿಗಳು ಯಾವುದೇ ನಾಯಿಗಳಾಗಲಿ ಅಥವಾ ಯಾವುದೇ ದನಕರುಗಳಾಗಲಿ ಮನುಷ್ಯರಿಗೂ ತೊಂದರೆ, ಮನುಷ್ಯರು ಒಳಗಡೆ ಹೋಗದಂತೆ ನೋಡ್ಕೋಬೇಕಾಗತ್ತೆ. ಆದ್ರಿಂದ ಇದನ್ನಂದ್ರೆ ಹೆಂಗ್ ಹಾಕ್ಬೇಕು ಅಂತಂದ್ರೆ, ನಾವು ಕೈ ಕವಚ ಹಾಕಬೇಕು. ಆದ್ರೆ ಜೊತೆಗೆ ಎಲೆಗಳ ಸಂದುಗಳ ಒಳಗೆ ಇಡಬೇಕು, ಹೊರಗಡೆ ಯಾವುದಕ್ಕೂ ಬೇರೆದು ಕಾಣಬಾರದು. ಇದು ಅದಕ್ಕೆ ಮಾತ್ರ ಸಿಗಬೇಕು, ಬೇರೆ ಯಾವುದೇ ಜೀವಿಗಳಿಗೂ ಸಹ ಮೆಟಾಲ್ಡಿಹೈಡ್ ಆಗ್ತಾ ವಿಷಕಾರಿ ಪದಾರ್ಥ. ಇದಕ್ಕೆ ಬೇಕಾದಂತ ಪ್ರಮಾಣ ಅಂತಂದ್ರೆ ಎಕರೆಗೆ 2.5-3 ಕೆಜಿ ಬೇಕಾಗ್ತದೆ ಒಂದ್ ಎಕರೆಗೆ. ಅಷ್ಟು ಪ್ರಮಾಣದಲ್ಲಿ. ಇದು ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಆಫ್ರಿಕನ್ ಸ್ನೇಲ್ ಅಥವಾ ಯಾವುದೇ ಒಂದು ಇದು ಜೀವಿಯನ್ನ ತೋಟದಲ್ಲಿ ನಾವು ಕೊಲ್ಬೇಕಂತಂದ್ರೆ ಎಲ್ಲರೂ ಸಾಮೂಹಿಕವಾಗಿ ಮಾಡ್ಬೇಕಾಗತ್ತೆ. ನಿಜ. ಈಗೇನಾಗ್ತದೆ, ರೈತರು ಒಬ್ಬ ರೈತ ಬಹಳ ಉತ್ಸುಕನಾಗಿರ್ತಾನೆ, ಅವ್ನು ಏನೋ ಮಾಡ್ಬಿಡ್ತಾನೆ, ಅದ್ರ ಪಕ್ಕದ ತೋಟದಿಂದ ಅವನಿಗೆ ಬರೋದು ತಪ್ಪಲ್ಲ, ಮತ್ತೆ ವಲಸೆ ಬರುತ್ತೆ. ಆದ್ರಿಂದ ಎಲ್ಲರೂ ಒಂದೇ ಸರಿ ಸಾಮೂಹಿಕವಾಗಿ ಮಾಡಿದ್ರೆ, ನಾವೇನು ಈಗ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಏನು ಮಾಡ್ತೀವಿ ಅದೇ ಟೈಪು, ಎಲ್ಲರೂ ಮಾಡಿಬಿಟ್ರೆ ನಾವು ಇದರ ಹತೋಟಿಯನ್ನು ಪರಿಣಾಮಕಾರಿಯಾಗಿ ಕೈಗೊಳ್ಬಹುದು. ಅಂದ್ರೆ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಇದರ ಸಂಶೋಧನೆ ಇನ್ನು ಮುಂದುವರಿತಾ ಇದೆ. ನಿರಂತರವಾಗಿ ನಡೀತಾ ಇದೆ. ಈಗ ಅದೇ ನಾವೆಲ್ಲ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ರೆಕಮೆಂಡ್ ಮಾಡಿದ್ದೇವೆ ಮೆಟಾಲ್ಡಿಹೈಡ್ ಎಲ್ಲ, ಈ ಸುಧಾರಿತ ಕೈಪಿಡಿ. ಹೌದು, ಮೆಟಾಲ್ಡಿಹೈಡ್ ನೀವು ಮಾಡಿದ್ರೆ ಜೊತೆಗೆ ಈ ಆಮಿಷದ ತಿಂಡಿನೂ ಬಳಸ್ಕೊಂಡು ಅದನ್ನ ಉತ್ತಮ. ಅದು ಯಾಕಂದ್ರೆ ಮಿತೋಮಿಲ್ಲ ಅದು ಬಹಳ ಅಗ್ಗ ಆಗ್ತದೆ, ಚೀಪ್ ಆಗ್ತದೆ. ನಿಮಗೆ ಮೆಟಾಲ್ಡಿಹೈಡ್ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು, ಆರ್ಥಿಕ ವಿಷಪೂರಿತ ಆಗಿರ್ತದೆ. ಮಿತೋಮಿಲ್ ಬಹಳ ಅತ್ಯುತ್ತಮ. ಅದಕ್ಕೇನು 100 ಮಿಲಿಲೀಟರ್ ಬೇಕಾಗುತ್ತೆ, ಬರೀ 3 ಕೆಜಿ ಭತ್ತದ ತವಡಿಗೆ. ಇದನ್ನ ಒಂದು 2-3 ಕೆಜಿ ಬೆಲ್ಲದ ಜೊತೆಯಲ್ಲಿ ಬೆರೆಸ್ಕೊಂಡು, ಅಂದ್ರೆ ಬೆಲ್ಲ ಮಿಶ್ರಣ ಮಾಡ್ಕೋಬೇಕು, ದ್ರಾವಣವನ್ನ ಬೆಲ್ಲ ದ್ರಾವಣ ಮಾಡ್ಕೊಂಡು ಆಮೇಲೆ ನಾವು ತವಡಿಗೆ ಬೆರೆಸ್ಕೊಂಡು ಒಂದು ರಾತ್ರಿ ಇಟ್ಟು ಮುಂದಿನ ಸಾಯಂಕಾಲ ಸಿಂಪಡಿಸಬೇಕು. ಆಗ ಪರಿಣಾಮಕಾರಿಯಾಗಿ ನಿಯಂತ್ರಣ ಕಂಡುಬಂದಿದೆ. ಖಂಡಿತ. ನಮ್ಮ ರೈತ ಬಾಂಧವರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಂಪರ್ಕಿಸಬಹುದು. ಹೌದು, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಂಪರ್ಕಿಸಬಹುದು ಅಥವಾ ನೇರವಾಗಿ ಯೂನಿವರ್ಸಿಟಿಗೆ, ಕೃಷಿ ವಿಶ್ವವಿದ್ಯಾಲಯಕ್ಕೆ ಬರಬಹುದು.